ಆ ಟ್ರೇಲರ್ ನಲ್ಲಿ ಇಷ್ಟೇ ಲೋಡ್ ಹಾಕ್ಬೇಕಂತ ಇರ್ತದೆ. ಸಾಮಾನ್ಯವಾಗಿ ಒಂದು ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ 4 ಟನ್ಗಳವರೆಗೆ ಮಾತ್ರ ನಾವು ಲೋಡ್ ಹಾಕ್ತಕ್ಕಂತ ಒಂದು ವ್ಯವಸ್ಥೆ ಇದ್ರೆ ಒಳ್ಳೇದು. ಅಂದ್ರೆ ಭಾರದ ವಸ್ತು 4 ಟನ್ಗಳವರೆಗೆ ನಾವು ಹಾಕ್ಬೋದು, ಆದ್ರೆ ಜಾಸ್ತಿ ಕೆಲಸ ಮಾಡಬೇಕು, ಜಾಸ್ತಿ ಆದಾಯ ಬರಬೇಕು ಅಂತೇಳಿ 4 ಟನ್ಗಳ ಬದಲಾಗಿ ನಾವು 5 ಟನ್ 6 ಟನ್ನದಷ್ಟು ಏನಾದರೂ ಟ್ರಾಲಿಯಲ್ಲಿ ಹಾಕಿ ಟ್ರ್ಯಾಕ್ಟರ್ ಮುಖಾಂತರ ಅದನ್ನು ಎಳೆಸಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಈ ಒಂದು ಹೆಚ್ಚಿನ ಒತ್ತಡ ನಮ್ಮ ಟ್ರ್ಯಾಕ್ಟರ್ ಇಂಜಿನ್ಗೆ ಒತ್ತಡ ಜಾಸ್ತಿ ಬರ್ತಾ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ನಮಗೆ ಈ ಒಂದು ರಿಪೇರಿ ಬರ್ತಕ್ಕಂತ ಒಂದು ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಆಮೇಲೆ ಡೀಲರ್ ನಲ್ಲಿ ಸರ್ವಿಸ್ ಅನ್ನು ಆವಾಗ ನಾವು ಪರೀಕ್ಷೆ ಮಾಡಲೇಬೇಕಾಗ್ತದೆ. ಟ್ರ್ಯಾಕ್ಟರ್ನ ಬಿಡಿ ಭಾಗಗಳನ್ನು ಕಂಪಲ್ಸರಿಯಾಗಿ ನಾವು ನೋಡಲೇಬೇಕು, ಟ್ರ್ಯಾಕ್ಟರ್ನ ಗಾಲಿಗಳನ್ನು ಚೆಕ್ ಮಾಡಬೇಕಾಗ್ತದೆ, ಒತ್ತಡವನ್ನು ಚೆಕ್ ಮಾಡಬೇಕಾಗ್ತದೆ. ರಿಪೇರಿ ಆದಷ್ಟು ಕಡಿಮೆ ಮಾಡಿದಷ್ಟು ಅಂದರೆ ಖರ್ಚು ಕಡಿಮೆ ಮಾಡ್ತೀವಿ. ಆ ಒಂದು ಸಂದರ್ಭದಲ್ಲಿ ನಮಗೆ ಕೆಲವು ಈ ಸಣ್ಣ ಸಣ್ಣ ಒಂದು ಗಾತ್ರದ ಒಂದು ರೂಪ ಏನಿರ್ತಕ್ಕಂಥ ಅವನ್ನ ನಾವು ಪಾಲನೆ ಮಾಡಬೇಕಾಗ್ತದೆ. ಅಂಗದ ವ್ಯವಸ್ಥೆಗಳಲ್ಲಿ ಬ್ಯಾಟರಿ, ಡೈನಮು, ಸ್ಟಾರ್ಟರ್ ಮೋಟಾರ್ಗಳದು ಇವನ್ನೆಲ್ಲ ನಾವು ರಿಪೇರಿ ಬರಲಾರ್ದಂಗೆ ಮಾಡತಕ್ಕಂಥ ಒಂದು ವ್ಯವಸ್ಥೆ. ಇದೆಲ್ಲ ಯಾವಾಗ ಗೊತ್ತಾಗ್ತದೆ ಅಂದರೆ ಆ ಟ್ರ್ಯಾಕ್ಟರ್ ನಡೆಸ್ತಕ್ಕಂಥ ಒಂದು ಚಾಲಕನೇನಿರ್ತಾನೆ ಅವನಿಗೆ ಒಂದು ಅನುಭವ ರೂಪದಲ್ಲಿ ಇದ್ರೆ ಮಾತ್ರ ಅದನ್ನು ನಾವು ಈಸಿಯಾಗಿ ಅಲ್ಲಿ ನಮಗೆ ಕಂಡುಕೊಳ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಬಹಳ ಮುಖ್ಯ, ಯಾಕಂದ್ರೆ ಡ್ರೈವರ್ ಇರೋರಿಗೆ ಸ್ವಲ್ಪ ಟ್ರ್ಯಾಕ್ಟರ್ ಬಗ್ಗೆ ಒಂದು ಮಾಹಿತಿ ಗೊತ್ತಿರಬೇಕು, ಅವರಿಗೆ ಏನಾಗಿದೆ ಏನಿಲ್ಲ ಹೇಗೆ ಇಟ್ಕೋಬೇಕಂತಕ್ಕಂಥ ಒಂದು ಮಾಹಿತಿ ಗೊತ್ತಿರಬೇಕು. ಹೌದು. ಇನ್ನು ಕೊನೆಯ ಪ್ರಶ್ನೆ ಏನಂತಂದರೆ, ಒಬ್ಬ ಯುವಕ ಇವತ್ತೊಂದು ಟ್ರ್ಯಾಕ್ಟರನ್ನು ಖರೀದಿ ಮಾಡಿಬಿಟ್ಟು ಒಳ್ಳೆ ರೀತಿಯಿಂದ ಆದಾಯವನ್ನು ಮಾಡಿಕೊಂಡು ಜೀವನ ಸಾಗಿಸ್ಬೋದು ಅಂತೀರಿ, ಒಬ್ಬ ಅವನಿಗೆ ಟ್ರ್ಯಾಕ್ಟರ್ ಮೇಲೇ ಒಂದು ಮಣಿತನ ನಡೆಸ್ತಕ್ಕಂಥ ಆದಾಯ ಟ್ರ್ಯಾಕ್ಟರಿಂದ ಗಳಿಸ್ಬೋದು ಅಂತೀರ, ಹೇಗೆ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಈಗ ಕೃಷಿ ಚಟುವಟಿಕೆಗಳಿಗೆ ನಾವು ಏನು ಟ್ರ್ಯಾಕ್ಟರ್ನ ಬಳಸ್ತಾ ಇರ್ತೀವಿ, ನಮ್ಮ ಕೃಷಿ ಕೆಲಸಗಳ ಚಟುವಟಿಕೆಗಳು ಮಾಡೋದ್ರ ಜೊತೆಗೆ ದಿನನಿತ್ಯದ ಆದಾಯವನ್ನು ಪಡಿತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ಸಾಮಾನ್ಯವಾಗಿ ಟ್ರ್ಯಾಕ್ಟರ್ನ ನಾವು ಯಾವ ರೀತಿಯ ಆದಾಯ ಪಡಿಬೇಕಂತಂದ್ರೆ ಅದನ್ನು ಬಾಡಿಗೆ ರೂಪದಲ್ಲಿ ಈ ಟ್ರ್ಯಾಕ್ಟರ್ಗೆ ಹೊಂದಿಕೆ ಆಗ್ತಕ್ಕಂಥ ಕೃಷಿ ಯಂತ್ರೋಪಕರಣಗಳನ್ನು ನಾವು ಗಮನಿಸಿ ಖರೀದಿಸಿ ಆಯಾ ಭಾಗದಲ್ಲಿ ಸಾಮಾನ್ಯವಾಗಿ ಈ ನೀರಾವರಿ ಪ್ರದೇಶ ಇರ್ಬೋದು ಅಥವಾ ಖುಷ್ಕಿ ಪ್ರದೇಶಗಳು ಇರ್ಬೋದು, ಆಯಾ ಭಾಗಗಳಲ್ಲಿ ಯಾವ ಬೆಳೆಗಳನ್ನು ಬೆಳೀತಾರೆ, ಆ ಬೆಳೆಗಳಿಗೆ ಅನುಕೂಲ ಆಗಿರ್ತಕ್ಕಂಥ ಉಪಕರಣಗಳು ಯಾವುವು, ಅಂಥ ಉಪಕರಣಗಳನ್ನು ಖರೀದಿಸಿ ಅವನ್ನು ನಾವು ಬಾಡಿಗೆ ಕೇಂದ್ರದಲ್ಲಿ ಅವನ್ನ ಕೊಟ್ಟರೆ ನಾವು ಆ ಬಾಡಿಗೆ ಮುಖಾಂತರ ಪ್ರತಿನಿತ್ಯ ಆದಾಯವನ್ನು ಗಳಿಸ್ಬೋದು. ಈಗ ನಾವು ಟ್ರ್ಯಾಕ್ಟರ್ನ ಖರೀದಿ ಮಾಡ್ತೀವಿ, ಸುಮಾರಾಗಿ 5-6 ಲಕ್ಷದಷ್ಟು ಖರೀದಿ ಮಾಡ್ಕೊತೀವಿ, ಮಾಡಿದ ಮೇಲೆ ಅದ್ರ ನಾವು 10 ವರ್ಷದೊಳಗೆ ಅದ್ರ ಬಾಳಿಕೆ ಇದ್ರೂ ಕೂಡ ನಾವು 2-3 ವರ್ಷದಲ್ಲೇ ಅದನ್ನು ಚೆನ್ನಾಗಿ ದುಡಿಸಿ ಮಾಡಿಸಿ ನಿರ್ವಹಣೆ ಮಾಡಿದ್ರೆ ನಮ್ಗೆ ಅದರ ಆದಾಯ ದುಪ್ಪಟ್ಟಾಗಿ ಬರ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ. ಇದರಲ್ಲಿ ರೈತರಿಗೆ ಏನಂತಂದ್ರೆ ಈ ಒಂದು ಟ್ರ್ಯಾಕ್ಟರ್ ಮತ್ತು ಕೃಷಿ ಯಂತ್ರೋಪಕರಣಗಳ ಒಂದು ಬಳಕೆ ಈ ಒಂದು ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ಬಾಡಿಗೆ ಕೇಂದ್ರಗಳು ಇರ್ಬೋದು, ಆಯಾ ಬೆಳೆಗಳು ಬೆಳೀತಕ್ಕಂಥ ಒಂದು ಸಾಂದರ್ಭಿಕ ರೂಪದಲ್ಲಿ ನಾವು ಅದನ್ನು ಬಾಡಿಗೆ ರೂಪದಲ್ಲಿ ಕೊಟ್ಟಾಗ ಸಾಮಾನ್ಯವಾಗಿ ಈ ಒಂದು ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಗಂಟೆಗೆ ಇಷ್ಟು ದುಡ್ಡು ಅಂತೇಳಿ ಫಿಕ್ಸ್ ಮಾಡ್ತದೆ. ಆ ಒಂದು ಫಿಕ್ಸ್ ಮಾಡಿದಾಗ ನಮಗೆ ಆದಾಯ ಎಷ್ಟು ಖರ್ಚು ಬರ್ತದೆ, ಕನಿಷ್ಠ 30-40% ಆದಾಯ ಹೆಚ್ಚಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಟ್ರ್ಯಾಕ್ಟರು ಮತ್ತು ಅದರ ಉಪಕರಣಗಳಲ್ಲಿ ಕಂಡ್ಕೋಬಹುದು. ರೈತರಿಗೆ ಈ ಒಂದು ಒಂದು ಕೌಟುಂಬಿಕ ಖರ್ಚು ಏನಿದೆ, ಈ ಒಂದು ಟ್ರ್ಯಾಕ್ಟರ್ನ ಖರೀದಿ ಮಾಡಿದ್ರೆ ಒಂದು ಕುಟುಂಬ ನಡೆಸತಕ್ಕಂಥ ಒಂದು ಶಕ್ತಿ ಆ ಒಂದು ಟ್ರ್ಯಾಕ್ಟರ್ಗೆ ಇದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತು. ಒಳ್ಳೆಯದು ಡಾಕ್ಟರ್ ಕೆ ವಿ ಪ್ರಕಾಶ್ ಅವರೇ, ಇದುವರೆಗೆ ಟ್ರ್ಯಾಕ್ಟರ್ನ ಖರೀದಿ ಮಾಡುವಂಥ ರೈತರಿಗೆ ಮತ್ತು ಟ್ರ್ಯಾಕ್ಟರ್ ಈಗಾಗಲೇ ಇರುವಂಥ ರೈತರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ರೈತ ಬಾಂಧವ ಇಂಥ ವಿಚಾರವನ್ನು ಗಮನಿಸಬೇಕು. ಭಾಳಷ್ಟು ದುಡ್ಡು ಹಾಕಿ ಟ್ರ್ಯಾಕ್ಟರ್ ಖರೀದಿ ಮಾಡ್ಬೇಕಾದ್ರೆ ಈಗ ಸಾಮಾನ್ಯವಾಗಿ 8-10 ಲಕ್ಷ ರೂಪಾಯಿ ಬೇಕಾಗ್ತವೆ. ಇಷ್ಟೆಲ್ಲ ದುಡ್ಡು ಹಾಕಿ ಖರೀದಿ ಮಾಡಿರ್ತೀವಿ, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಲ್ಲಿ, ಸರಿಯಾಗಿ ಅದನ್ನು ದುಡಿಸ್ತಾ ಇದ್ದರೆ ಖಂಡಿತ ಅದು ಹಾನಿಯಾಗಿಬಿಡುತ್ತೆ. ಒಳ್ಳೆಯ ವಿಚಾರವನ್ನು ರೈತರಿಗೆ ತಿಳಿಸಿಕೊಟ್ಟಿದ್ದೀರಿ. ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಟ್ರ್ಯಾಕ್ಟರ್ ಖರೀದಿಸುವಾಗ ರೈತರು ಗಮನಿಸಬೇಕಾದ ಅಂಶಗಳು ಮತ್ತು ಟ್ರ್ಯಾಕ್ಟರ್ನ ಸಮರ್ಥ ಬಳಕೆ ಕುರಿತು ಡಾಕ್ಟರ್ ಕೆ ವಿ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 28.7-29.4°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 17.2-18.2°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-76% ಮತ್ತು ಕನಿಷ್ಠ ಆರ್ದ್ರತೆ 27-30% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 5-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ರೈತ ಬಾಂಧವರಿಗೆ ನೀಡಲಾಗಿದೆ. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ಫ್ಲಾನೋಫಿಕ್ಸ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿ. ಕಟಾವು ಮಾಡಿದ ಉತ್ಪನ್ನಗಳನ್ನು ಚೀಲಗಳಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಇನ್ನು ಹಿಂಗಾರಿ ಬೆಳೆಗಳಾದಂತಹ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಮಳೆಯ ಸಾಧ್ಯತೆ ಕಡಿಮೆ ಇರುವುದರಿಂದ ಆದಷ್ಟು ತೇವಾಂಶವನ್ನು ಸಂರಕ್ಷಿಸಿಡುವ ಕ್ರಮಗಳಾದಂತಹ ಅಂತರ್ ಬೇಸಾಯ, ಕಸದ ಹೊದಿಕೆ ಹಾಗೂ ಬೆಳೆ ಬಾಡುವ ಲಕ್ಷಣಗಳು ಕಂಡುಬಂದಲ್ಲಿ ಗಿಡಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು ಇತ್ಯಾದಿ ಕ್ರಮಗಳನ್ನು ಕೈಗೊಳ್ಳಬೇಕು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿಯನ್ನು ಪಡ್ಕೋಬಹುದು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 ppm 2 ml ಪ್ರತಿ 100 ಲೀಟರ್ ನೀರಿಗೆ NAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಹಾಗೂ ಆರೋಗ್ಯವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಹಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು, ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರೋನ್ ಇಂಟರ್ನಲಿಪ್ರೋಲ್, 18.5 SC ಅಥವಾ ತತ್ತಿನಾಶಕವಾಗಿ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ತೊಗರಿ ಬೆಳೆಗೆ ಹೂ ಬಿಡುವ ಮತ್ತು ಕಾಯಿ ಕಟ್ಟುವ 2 ಹಂತಗಳಲ್ಲಿ ರಕ್ಷಣಾತ್ಮಕ ನೀರಾವರಿಯನ್ನು ಕೊಡಬೇಕು. ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ತಿಳಿದುಕೊಂಡು ಕೊಯ್ಲು ಮಾಡಲು ಸೂಚಿಸಲಾಗಿದೆ. ಇನ್ನು ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಪ್ರಸ್ತುತ ವಾತಾವರಣದಲ್ಲಿ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮೆಣಸಿನಕಾಯಿಯಲ್ಲಿ ಬೂದು ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆ ಕಡಿಮೆ ಇರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಿಗೆ ಇಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 7:23.